ಇದುವರೆಗೆ ಮೋಡ ಬಿತ್ತನೆ, ಮೋಡಗಳಿಗೆ ಸಿಜೇರಿಯನ್ ಹೆರಿಗೆ ಎಂಬ ರೂಪಕ ಕೇಳಿದಿರಿ. ನಿರೂಪಣಾ ಸಾಹಿತ್ಯ ಸೋಮಶೇಖರ್ ಎಸ್ ರುಳಿ. ನಿರೂಪಣೆ ಹಾಗೂ ಸಂಕಲನ ಶೋಭಾ ಎನ್ ವಕೀಲ್. ಈಗ ಕೇಳೋಣ ಬೀಳಗಿಯ ಬಸವರಾಜ ಮಾರುತಿ ಭಜಂತ್ರಿ ಮತ್ತು ಸಂಗಡಿಗರಿಂದ ಸಂಪ್ರದಾನಿ ವಾದನ. ಇದುವರೆಗೂ ಬೀಳಗಿಯ ಬಸವರಾಜ ಮಾರುತಿ ಭಜಂತ್ರಿ ಮತ್ತು ಸಂಗಡಿಗರಿಂದ ಸಂಪ್ರದಾನಿ ವಾದನ ಕೇಳಿದ್ರಿ. ಈಗ ಇನ್ನೊಮ್ಮೆ ಕೇಳೋಣ ನಿತ್ಯ ಮೇಘ ಸಂದೇಶ.